ಕೃಷಿ ಅನುಸಂಧಾನ ಪರಿಷತ್ನ ಪ್ರಾದೇಶಿಕ ಕೇಂದ್ರದ ಹಿರಿಯ ವಿಜ್ಞಾನಿಯಾಗಿರುವ ಡಾಕ್ಟರ್ ಶಾಂತರಾಜು ಸಿಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಾಂತರಾಜು ಅವರೇ, ತಮಗೆ ಬೆಂಗಳೂರು ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಹೇಳಿ ಡಾಕ್ಟರ್ ಶಾಂತರಾಜು ಅವರೇ, ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆ, ರೈತ ಉದ್ಯಮ, ಅವಕಾಶ ಮತ್ತು ಪ್ರಯೋಜನ, ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೀರಿ. ಮೊದಲನೇದಾಗಿ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಅಂದ್ರೇನು, ಅದರಿಂದ ಆರಂಭಿಸೋಣ. ಖಂಡಿತವಾಗಿ ಆರಂಭಿಸೋಣ. ಈಗ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಆ ಕಾರ್ಯಕ್ರಮ ಅಂದರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಎಂಬುದು ರೈತರಿಗೆ ಗುಣಮಟ್ಟದ ಬೀಜವನ್ನು ಒದಗಿಸೋ ಒಂದು ನಿಟ್ಟಿನಲ್ಲಿ, ಮತ್ತೆ ಅದನ್ನು ಮಾರಾಟ ಮಾಡೋದು ಹೇಗೆ, ಮತ್ತೆ ಸ್ಥಳೀಯವಾಗಿ ಬೀಜ ಮಾರುಕಟ್ಟೆಗಳನ್ನು ಹೆಚ್ಚಿಸೋದು, ಮತ್ತೆ ರೈತರಿಗೆ ಬೀಜ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸುವ ಅವಕಾಶಗಳನ್ನು ತೆರೆಯೋದು, ಮತ್ತೆ ಅದರ ಜೊತೆಗೆ ರೈತರಿಗೆ ಆಯ್ಕೆ ಮಾಡಲು, ಅಂದ್ರೆ ಈಗ ತುಂಬಾ ತಳಿಗಳು ಇರ್ತವೆ, ರೈತರಿಗೆ ಹೊಸ ಸುಧಾರಿತ ತಳಿಗಳನ್ನು ಸ್ವತಂತ್ರವಾಗಿ ಆಯ್ಕೆ ಮಾಡುವ ಒಂದು ವಿಧಾನವನ್ನ ಈ ಒಂದು ಸಮುದಾಯ ಆಧಾರಿತ ಬೀಜೋತ್ಪಾದನೆ ಗುರಿ ಹೊಂದ್ಕೊಂಡಿದೆ. ಮತ್ತೆ ಇದು ರೈತ ಗುಂಪುಗಳ ಮೂಲಕ ಅಥವಾ ರೈತರ ಸಮುದಾಯಗಳ ಮೂಲಕ ಬೀಜದಿಂದ, ಮೂಲ ಬೀಜದಿಂದ ಹೆಚ್ಚಿನ ಇಳುವರಿ ನೀಡುವ ಸ್ಥಳೀಯವಾಗಿ ಆದ್ಯತೆಗೆ, ಸ್ಥಳೀಯವಾಗಿ ನಮಗೆ ಯಾವುದೋ ಒಂದು ತಳಿ ಬೇಕು ಒಂದು ಬೆಳೆನಲ್ಲಿ, ಆ ಒಂದು ಸ್ಥಳೀಯವಾದ ಆದ್ಯತೆಯನ್ನ ಗಮನದಲ್ಲಿ ಇಟ್ಕೊಂಡು ಸುಧಾರಿತ ಬೀಜವನ್ನು ಉತ್ಪಾದಿಸಲು ರೈತರನ್ನ ಸಬಲೀಕರಣಗೊಳಿಸೋದು, ರೈತರಿಗೆ ಅವರೇ ತಮ್ಮ ಉತ್ತಮ ಗುಣಮಟ್ಟದ ಬೀಜಗಳನ್ನ ತಯಾರು ಮಾಡ್ಕೋಬೇಕು ಅವರೇನೆ, ಆ ಒಂದು ನಿಟ್ಟಿನಲ್ಲಿ. ಮತ್ತೆ ಅದರಿಂದ ಏನಾಗುತ್ತೆ, ರೈತರ ಆದಾಯ ಹೆಚ್ಚುತ್ತೆ. ಹೌದು, ಅಂದ್ರೆ ಉತ್ತಮ ಗುಣಮಟ್ಟದ ಬೀಜವನ್ನು ಅವರೇ ಉತ್ಪಾದನೆ ಮಾಡಿಕೊಳ್ತಾರೆ, ಮತ್ತೆ ಅದರ ವೆಚ್ಚ ಕೂಡ ಕಡಿಮೆ ಆಗುತ್ತೆ ರೈತರಿಗೆ, ಬೀಜದ ವೆಚ್ಚ. ಹಾಗಾಗಿ ರೈತರ ಆರ್ಥಿಕತೆನೂ ಜಾಸ್ತಿ ಆಗುತ್ತೆ, ಮತ್ತೆ ಅದರ ಬೇಸಾಯದಲ್ಲಿ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಮುದಾಯ ಆಧಾರಿತ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಬಹುದು. ಮತ್ತೆ ಶಾಂತರಾಜ್ ಅವರೇ, ನಮ್ಮ ರೈತ ಬಾಂಧವರು ಈ ಬೀಜೋತ್ಪಾದನೆ ಮಾಡಿಕೊಳ್ಳೋದು ಅವರಿಗೆ ಹೊಸದಲ್ಲ, ಹಿಂದಿಂದಾನೇ ಅವರು ಪ್ರತಿ ವರ್ಷನೂ ಬೀಜನ ಬೆಳೆ ಬೆಳೀತಾರೆ, ಮತ್ತೆ ಅದರಲ್ಲಿ ಯೋಗ್ಯವಾದ ಮುಂದಿನ ವರ್ಷಕ್ಕೆ ಬೇಕಾಗುತ್ತೆ ಅಂತ ಬೀಜಗಳನ್ನ ಕಾಯ್ದಿರಿಸಿಕೊಂಡು ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಕೊಂಡು ಬರ್ತಾನೆ ಇದ್ದಾರೆ. ಅದು ನಡ್ಕೊಂಡು ಬಂದೇ ಇದೆ, ಅಕ್ಕಪಕ್ಕದಲ್ಲಿ ತಾವು ಬೆಳೆದ ಒಂದು ಬೆಳೆ ಪಡ್ಕೊಂಡಂತ ಬೀಜಗಳನ್ನ ಪಕ್ಕದ ಮನೆಯವರಿಗೂ ತಮ್ ಗೊತ್ತಿದ್ದವರಿಗೂ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಅವರು ಅದಕ್ಕೆ ದುಡ್ಡು ತಗೊಳ್ತಾ ಇರ್ಲಿಲ್ಲ, ಈಗ ತಾವು ಬೆಳೆದ ಒಂದು ಬೀಜಕ್ಕೆ. ಆದ್ರೆ ಈಗ ತಾವು ರೈತರಿಗೂ ಉದ್ಯಮದ ಅವಕಾಶ ಇದೆ, ಮತ್ತೆ ಅದ್ರ ಪ್ರಯೋಜನವಿದೆ ಅಂತಾನು ಕೂಡ ಹೇಳ್ತಾ ಇದ್ದೀವಿ. ಹೌದು, ನೀವ್ ಹೇಳಿದ್ರೆ 100% ಕರೆಕ್ಟ್. ಅಂದ್ರೆ ರೈತರು ಮುಂಚೆಯಿಂದನೂ ಅವ್ರ ಯಾವ್ದಾವ್ದು ಬೇಕು ತಳಿಗಳು ಅಥವಾ ಬೀಜಗಳು ಅವರು ಸೆಲೆಕ್ಟ್ ಮಾಡಿಕೊಂಡು ಅವರೇ ಶೇಖರಣೆ ಮಾಡಿಕೊಂಡು ಮುಂದಿನ ವರ್ಷಕ್ಕೆ ತಗೊಳ್ತಿದ್ರು. ಹೌದು, ಅಂದ್ರೆ ಅದು ರೈತರಿಗೆ ತಮಗ ತಾವೇ ಮಾಡ್ಕೊಳ್ಳುವಂತ ಒಂದು ಪದ್ಧತಿ. ಬಟ್ ಈ ಬೀಜೋತ್ಪಾದನೆ ಒಂದು ಉದ್ಯಮವಾಗಿ ಹೇಗೆ ರೈತರುಗಳು ಸ್ವೀಕರಿಸಬಹುದು, ಉದ್ಯಮಶೀಲ ರೈತರಾಗಬೇಕು ಅಂದ್ರೆ ಅವರು ಈಗ ಇದಕ್ಕೂ ಕೈ ಹಾಕಬಹುದಲ್ಲ, ಕೈ ಹಾಕಬಹುದು. ಬೆಳೆನ ಬೀಜನೆ ಬೆಳ್ಕೊಳ್ತಾ ಇರ್ಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಜೊತೆಗೆ ಅದಕ್ಕಾಗಿ ಮಾಡ್ಕೊತ ಹೋಗಿ ಅದನ್ನ ಗುಣಮಟ್ಟವನ್ನ ಹೇಗೆ ಮಾಡಬೇಕು ಅದನ್ನ ಹೇಳ್ಕೊಡ್ತೀನಿ. ಮತ್ತೆ ಈ ಕಾರ್ಯಕ್ರಮ, ಈ ನನ್ನ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಕಾರ್ಯಕ್ರಮ ಯಾರು ಕಾರ್ಯಗತಗೊಳಿಸಬಹುದು ಅಂತ ಹೇಳ್ತೀನಿ. ಯಾರು ಇದನ್ನ ಹೆಲ್ಪ್ ಮಾಡಿ ರೈತರ ಗುಂಪುಗಳನ್ನ ಸೇರಿಸಿ ಅವ್ರ ಕಡೆಯಿಂದ ಬೀಜೋತ್ಪಾದನೆ ಯಾವ ತರ ಮಾಡಬಹುದು ಅಂತ ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಸರ್ಕಾರೇತರ ಅಥವಾ ಖಾಸಗಿ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು ಕೂಡ, ಮತ್ತೆ ಬೀಜ ಕಂಪನಿಗಳು ಕೂಡ ಇದನ್ನ ಕಾರ್ಯಗತಗೊಳಿಸಬಹುದು. ಇಲ್ಲಿ ರೈತರ ಗುಂಪುಗಳನ್ನ ಫಸ್ಟ್ ನಾವು ಸೇರಿಸಬೇಕಾಗುತ್ತೆ. ಒಂದ್ 10-15 ಜನ ರೈತರು, ಇಲ್ಲ ಒಂದ್ 20 ಜನ ರೈತರು, ಆ ಒಂದು ಸಮಾನ ಮನಸ್ಕರ ರೈತರನ್ನ ಸೇರಿಸಿ ಬೀಜೋತ್ಪಾದನೆ ಮಾಡಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಕೂಡ ಭಾಗವಹಿಸಬಹುದು, ಯಾಕೆಂದ್ರೆ ಇದು ಬೀಜೋತ್ಪಾದನೆ ಅನ್ನೋದು ಒಂದು ಸ್ಕಿಲ್ ಓರಿಯೆಂಟೆಡ್ ಕೆಲಸ ಕಾರ್ಯಕ್ರಮ. ಹಾಗಾಗಿ ಮಹಿಳೆಯರು ಇದರಲ್ಲಿ ತುಂಬಾನೇ ಚೆನ್ನಾಗಿ ತೊಡಗಿಸಿಕೊಳ್ಳಬಹುದು. ಮತ್ತು ಅನಾನುಕೂಲಕರ ಗುಂಪುಗಳು ಅಂದ್ರೆ ಈಗ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಬೀಜೋತ್ಪಾದನೆ ಮಾಡಕ್ಕೆ ಕಷ್ಟ ಆಗುತ್ತೆ. ಹೌದು, ಮೇಬಿ ಅದು ಅವ್ರಿಗೆ ನೀರಾವರಿ ಸೌಲಭ್ಯಗಳಿರಲ್ಲ. ಹಾಗಾಗಿ ಇಲ್ಲಿ ಮಹಿಳೆಯರು, ಸಣ್ಣ ಮತ್ತೆ ಅತಿ ಸಣ್ಣ ರೈತರು, ಮತ್ತೆ ಪ್ರೋಗ್ರೆಸಿವ್ ಫಾರ್ಮರ್ಸ್, ಆಲ್ರೆಡಿ ಫಾರ್ಮಿಂಗ್ ಅಂದ್ರೆ ಬೇಸಾಯವನ್ನ ನೀರಾವರಿ ಇಟ್ಕೊಂಡು ತುಂಬಾ ಜಮೀನು ಇಟ್ಕೊಂಡು ಇರೋ ಅಂತ ರೈತರ ಜೊತೆ ಇವರೆಲ್ಲ ಸೇರ್ಕೊಂಡು ಒಂದು ಗುಂಪುಗಳನ್ನಾಗಿ ಮಾಡಿ ಬೀಜೋತ್ಪಾದನೆ ಮಾಡಬಹುದು. ಅಂದ್ರೆ ಇಡೀ ಊರವರು ಸೇರ್ ಮಾಡಬಹುದು, ಊರವರು ಸೇರ್ ಮಾಡಬಹುದು. ಇನ್ನೊಂದು ಬೀಜ ಗ್ರಾಮ ಒಂದು ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಮುಂಚೆಯಿಂದ ಬರ್ತಿದೆ, ಬೀಜ ಗ್ರಾಮ ಅಥವಾ ಸೀಡ್ ವಿಲೇಜ್ ಕಾನ್ಸೆಪ್ಟ್ ಅಂತ. ಇಡೀ ಒಂದು ಊರೇ ಒಂದು ತಳಿ ಮಾತ್ರ ಬೆಳಿಬೇಕು ಅವರು, ಒಂದು ತಳಿ. ಯಾಕೆಂದ್ರೆ ಇನ್ನೊಂದು ತಳಿ ಬೆಳೆಯಕ್ ಹೋದ್ರೆ ಮಿಕ್ಸ್ ಅಂದ್ರೆ ಶುದ್ಧತೆ ನಾವು ಕಾಪಾಡಕ್ಕಾಗಲ್ಲ. ಹಾಗಾಗಿ ಬೀಜ ಗ್ರಾಮದ ಕಾನ್ಸೆಪ್ಟ್ ಏನು ಅಂದ್ರೆ ಒಂದು ಊರಿನಲ್ಲಿ ಒಂದು ವಿಲೇಜ್ ನಲ್ಲಿ ಒಂದೇ ತಳಿ, ಎಲ್ಲಾ ರೈತರು ಒಂದೇ ತಳಿ ಬೆಳಿಬೇಕು. ನಮ್ಮ ಹೊಲದಲ್ಲಿ ಕೇವಲ ಒಂದೇ ಒಂದು ತಳಿ ಭತ್ತನ ಬೆಳಿಬೇಕು ಅಥವಾ ಯಾವುದೋ ಒಂದು ಬೀಜನ ಬೆಳಿಬೇಕು. ಇನ್ನೊಂದು ಗ್ರಾಮದವರು ಇನ್ನೊಂದು ತಳಿ ಅಥವಾ ಇನ್ನೊಂದು ಬೆಳೆನ ಬೆಳಕಬಹುದು. ಹಾಗಾಗಿ ಇದರ ಶುದ್ಧತೆಯನ್ನ ಕಾಪಾಡೋದ್ರಲ್ಲಿ ಪ್ರಮುಖ ಕಾರಣ ವಹಿಸುತ್ತೆ. ಮತ್ತೆ ಇದರಲ್ಲಿ ಈ ಗುಂಪುಗಳು, ಈ ಗುಂಪುಗಳನ್ನು ಮಾಡಿದ ಮೇಲೆ ಅವರಿಗೆ ತರಬೇತಿ ಕೊಡಬೇಕು. ಬೀಜೋತ್ಪಾದನೆ ಅನ್ನೋದು ಒಂದು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್. ನಾವು ನಾರ್ಮಲ್ ಆಗಿ ನಾವು ಬೇಸಾಯ ಮಾಡ್ತೀವಿ ಅದು ಓಕೆ, ಬಟ್ ಇದು ನೀವು ಬೆಳೆದಿದ್ನ ಬೇರೆಯವರೆಲ್ಲ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ವರ್ಷ. ಹೌದು, ಅದ್ರ ಹಾಗಾಗಿ ಅದರ ಶುದ್ಧತೆ ಕರೆಕ್ಟ್ ಆಗಿರಬೇಕು, ಗುಣಮಟ್ಟ ಜಾಸ್ತಿ ಇರಬೇಕು. ಹಾಗಾಗಿದ್ರೆ ರೈತರಿಗೆ ಬೀಜೋತ್ಪಾದನೆ ರೈತರಿಗೆ ತರಬೇತಿ ಕೊಡ್ತಾರೆ ಇದರಲ್ಲಿ. ಮತ್ತೆ ಈಗ ಕ್ಷೇತ್ರ ಪರಿಶೀಲನೆ, ಈಗ ನಾವು ಒಂದು ಬೀಜೋತ್ಪಾದನೆ ಕ್ಷೇತ್ರಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು, ಇದು ನಾವು ಹಾಕಿದ ವೆರೈಟಿನಾ, ತಳಿನಾ, ಇಲ್ಲ ಯಾವ್ದಾರ ಮಿಕ್ಸ್ ಆಗಿದೆಯಾ, ಯಾವ್ದಾದ್ರು ರೋಗ ಬಂದಿದೆಯಾ ಇದರಲ್ಲಿ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಪಾಸ್ ಮಾಡಬೇಕಾಗುತ್ತೆ ಆ ಬೀಜ ಉತ್ಪಾದನೆ ಕ್ಷೇತ್ರವನ್ನ. ಮತ್ತೆ ಇದರಲ್ಲಿ ಬೀಜ ಪ್ರಮಾಣೀಕರಣನು ಮಾಡಬೇಕು. ಬೀಜ ಪ್ರಮಾಣೀಕರಣ ಮಾಡಲಿಲ್ಲ ಅಂದ್ರೆ ಅದರ ಗುಣಮಟ್ಟವನ್ನು ನಾವು ಅಳೆಯಕ್ಕಾಗಲ್ಲ. ನಕಲಿ ಬೀಜಗಳು ಕೂಡ ಬರುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಬೀಜ ಪ್ರಮಾಣೀಕರಣ ಮಾಡಬೇಕು. ಮತ್ತೆ ಬೀಜನ ನಾವು ಪ್ಯಾಕ್ ಮಾಡಿದ್ಮೇಲೆ ಲೇಬಲ್ ಮಾಡಬೇಕು. ಲೇಬಲ್ ಅಂದ್ರೆ ಇದು ತಳಿ ಯಾವುದು, ಊರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಯೋಡೇಟಾ ಕೊಡ್ಬೇಕು. ಬಯೋಡೇಟಾ ಕೊಡ್ಬೇಕು. ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಯಾವ್ದು ವೆರೈಟಿ ತಳಿ ಗೊತ್ತಿರಲ್ಲ, ನಾವು ಅವಾಗಿಂದ ಮಾಡ್ಕೊಂಡ್ ಬಂದಿದೀವಿ ಚೆನ್ನಾಗದೆ ಅಂತ ಹೇಳ್ತಾರೆ. ಹಾಗಾಗಿ ಆ ತಳಿ ಯಾವ್ದು, ಅದ್ರ ವಂಶವಾಹಿ ಯಾವ್ದು, ವಂಶವೃಕ್ಷ ಏನು, ಅದ್ರ ಮೊಳಕೆಯೊಡೆಯಿಕೆ ಪ್ರಮಾಣ ಎಷ್ಟಿದೆ. ಅಲ್ಲ ಡಾಕ್ಟರ್ ಶಾಂತರಾಜ್ರೆ, ಹೇಳಿ. ಈಗ ಕೆಲವು ರೈತರು ನೀವು ಹೇಳ್ದಂಗೆ, ಏ ತಮ್ದು ಬೀಜ ಚೆನ್ನಾಗಿದೆ, ನಾವು ಮಾಡ್ಕೋತಾ ಬಂದೇವೆ, ನಮ್ ಹಳೆ ವರ್ಷದ್ದು, ಮುಂದೆ ನೂರಾರು ವರ್ಷದಿಂದ ಅಂತ ಹೇಳಿರ್ತಾರೆ. ಆ ಉತ್ತಮನೇ ಇರ್ಬೋದು, ಅದ್ರ ದಾಖಲೆ ಆಗಿರಲ್ಲ, ವಂಶವೃಕ್ಷ ಗೊತ್ತಿರಲ್ಲ ನಮ್ಗೆ. ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಗೊತ್ತೇ ಆಗಿರೋದಿಲ್ಲ. ಹೌದು ಅಂದ್ರೆ ಇದು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಇಲ್ದಿದ್ದಂತದ್ದು ಈ ರೈತನ ಕಡೆನೂ ಇರ್ಬೋದಲ್ಲ. ಇರ್ಬೋದು. ಆದ್ರೆ ನೀವು ಒಂದು ಬೀಜ ಉದ್ಯಮ ಅಥವಾ ಬೀಜ ಮಾರಾಟ ಮಾಡಬೇಕು ಅಂದ್ರೆ ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ. ಆ ರೂಲ್ಸ್ ನೀತಿ ನಿಯಮ ಪಾಲನೆ ಮಾಡಬೇಕು. ಮೊದಲ ನೀತಿ ನಿಯಮ ಏನು, ಬೀಜನ ಮಾರಾಟ ಮಾಡಬೇಕು ಅಂದ್ರೆ ಲೇಬಲ್ ಮಾಡ್ಬೇಕು ಅದ್ರ ಮೇಲೆ ನಾವು. ಲೇಬಲ್ ಅಂದ್ರೆ ನಾನು ಹೇಳದಂಗೆ ಆಯ್ತು. ಈಗ ಒಬ್ಬ ರೈತರು ಇದ್ದಾರೆ, ಯಾವ್ದೋ ಭತ್ತ ಬೆಳೀತಾರೆ, ಆ ಭತ್ತದಲ್ಲಿ ಯಾವುದೇ ಊರಲ್ಲಿ ಅದು ಬೆಳೀತಾ ಇಲ್ಲ, ಮತ್ತೆ ಅಂಗಡಿಗಳಲ್ಲೂ ಕೂಡ ಆ ಒಂದು ಅವರು ಬೆಳೆದಂತ ಒಂದು ಭತ್ತದ ತಳಿ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಯಾವ ಹೆಸರು ಇಡಬೇಕು, ಅವ್ರಿಗೆ ಹೆಸರು ಗೊತ್ತಿರಲ್ಲ. ಹೆಸರು ಗೊತ್ತಿರಲ್ಲ. ಈಗ ಮುಂಚೆಯಿಂದ ಹಳ್ಳಿಗಳಲ್ಲಿ ಒಂದು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಒಂದೇನೋ ಒಂದು ಹೆಸರು, ಗಿಡ್ಡದ ಭತ್ತ, ಕೆಂಪ್ ಭತ್ತ, ಮುಕ್ತಿ ಭತ್ತ, ಈ ತರ ಒಂದಷ್ಟು ಲ್ಯಾಂಡ್ ಇದೆ. ಅದನ್ನ ಅವ್ರಿಗೊಂದು ಅದಕ್ಕೆ ಒಂದು ಹೆಸರು ಕೊಡಬೇಕು ಅಂದ್ರೆ ಒಂದು ವೆರೈಟಿಗೆ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು ಫಸ್ಟ್. ನಾವು ಆ ರಿಜಿಸ್ಟರ್ ಯಾರು ಮಾಡ್ತಾರೆ, ನೋಂದಣಿ ಮಾಡ್ಕೋಬೇಕು. ನೀವು ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ಕೊಟ್ಟಿ, ಸರ್ ನಮ್ಮ ಹತ್ರ ಇದೊಂದು ವೆರೈಟಿ ಇದೆ, ಜಾತಿ ಭತ್ತ ಇದೆ, ಇದನ್ನ ನೋಡಿ, ಇದನ್ನ ನೋಡಿ ಹೆಸರು ಇಡಬಹುದು, ಯಾವ ಹೆಸರು ಇಡಬಹುದು, ಮತ್ತೆ ಇದನ್ನ ನೋಂದಣಿ ಮಾಡಿಕೊಡಿ ನಮಗೆ. ಈಗಾಗಲೇ ಇದು ಎಲ್ಲ ಬೇರೆ ಕಡೆ ಇದೆಯಾ ಏನು ಅದನ್ನು ಚೆಕ್, ಅದನ್ನು ಕೂಡ ಅವರು ಹೇಳ್ತಾರೆ. ಇದು ಈ ಕಡೆ ಎಲ್ಲೂ ಇದು ನೋಂದಣಿ ಆಗಿಲ್ಲ, ಮತ್ತೆ ಎಲ್ಲೂ ಕಂಡು ಬಂದಿಲ್ಲ, ಇದು ಅಪರೂಪದಲ್ಲಿ ಅಪರೂಪ ತಳಿ ಇದೆ ಅಂತ ಅವರು ಮಾಹಿತಿ ಕೊಡ್ತಾರೆ. ಮತ್ತೆ ಆ ತಳಿ ರೈತ ಹೆಸರಲ್ಲೇ ನೋಂದಣಿ ಆಗುತ್ತೆ, ಅದು ಒಂದು ರೈತನ ಹೆಸರಲ್ಲಿ ಅಥವಾ ರೈತ ಗುಂಪುಗಳ ಹೆಸರಲ್ಲಿ, ಯಾವುದೋ ಒಂದು ಕಮ್ಯುನಿಟಿ. ನಿಜವಾಗೂ ಇದು ಖುಷಿ ಪಡಂತ, ಸಂಪ್ರದಾಯಬದ್ಧವಾಗಿ ನೂರಾರು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಂತ ಆ ತಳಿ ಆ ಮನೆ ಅಥವಾ ಆ ಕುಟುಂಬದ ಹೆಸರು ಕಾಪಾಡ್ತದೆ ಅಂದ್ರೆ ತುಂಬಾ ಖುಷಿ. ಹಾಗಾಗಿ ಇದೊಂದು ಕಾನೂನಿನಲ್ಲಿ ವ್ಯವಸ್ಥೆ ಇದೆ. ನೀವು ರೈತರ ಹೆಸರಲ್ಲೇ ನೀವು ಯಾವ್ದಾದ್ರು ನೀವು ತಳಿ ಒಂದು 50 ವರ್ಷದಿಂದ 100 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರೆ ಆ ತಳಿಗೆ ನೀವು ರೈತರ ಹೆಸರಲ್ಲಿ ನಾವು ನೋಂದಣಿ ಮಾಡ್ಕೋಬಹುದು. ಯಾಕಂದ್ರೆ ಈಗ ನಮ್ದು ಈಗ ಭತ್ತ ತಳಿ ಕೂಡ ಸಾವಿರಾರು ಲಕ್ಷಗಳ ವರ್ಷಗಳ ಹಿಂದೆ ಯಾವ್ದೋ ಕಾಡಿನಲ್ಲಿ ತನ್ನ ಗಿಡನ ಇದು ಭತ್ತ ಅಂತ ಮತ್ತೆ ಬೆಳೆದ ಬಂದ್ರು ಅದು. ಹೌದಲ್ಲ, ಇದು ನಾವು ಮೂಲ ಹುಡ್ಕಕ್ ಹೋದ್ರೆ. ಅದೇ ತರ ಕೆಲವು ಭತ್ತಗಳನ್ನ ಅಥವಾ ಭತ್ತದ ತಳಿಗಳನ್ನ ಯಾವ್ದೋ ರೈತರು ಯಾವ್ದೋ ಊರಲ್ಲಿ ತೀರಾ ಸಂಕೀರ್ಣವಾದ ಊರಲ್ಲಿ ಕಾಪಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಹೇಳದಾಗೆ ಆ ವ್ಯವಸ್ಥೆ ಇದೆ, ರೈತರ ಹೆಸರಲ್ಲಿ ರೈತರ ತಳಿಗಳನ್ನ ನೋಂದಣಿ ಮಾಡಿಕೊಂಡು ನೀವು ಬೀಜೋತ್ಪಾದನೆ ಮಾಡಬಹುದು. ಆ ವ್ಯವಸ್ಥೆನೂ ಇದೆ. ಮುಂದೆ ಈಗ ಕಾರ್ಯಕ್ರಮವನ್ನು ಯಾರು ಕಾರ್ಯಗತಗೊಳಿಸಬಹುದು, ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಅಂತ ಹೇಳಿದ್ರೆ ಸರ್ಕಾರಿ, ಸರ್ಕಾರೇತರ ಅಥವಾ ಖಾಸಗಿ ಕಂಪನಿಗಳಾಗಿರ್ಬೋದು, ಸಹಕಾರಿ ಕಂಪನಿಗಳಾಗಿರ್ಬೋದು, ಅವೆಲ್ಲ ಕಾರ್ಯಗತಗೊಳಿಸಬಹುದು. ಅದಕ್ಕೆ ಮೊದಲನೇದಾಗಿ ರೈತರಿಗೆ ತರಬೇತಿ ಕೊಡಬೇಕು, ಏನು ಬೀಜೋತ್ಪಾದನೆ ಮೇಲೆ ತರಬೇತಿ ಕೊಡಬೇಕು. ಮತ್ತೆ ಮಾರಾಟದ ವ್ಯವಸ್ಥೆಯನ್ನು ನಾವು ಅನುವು ಮಾಡಿಕೊಡ್ಬೇಕು, ಇತರ ಏಜೆನ್ಸಿಗಳೊಂದಿಗೆ ಕೂಡ ನಾವು ಅವ್ರನ್ನ ಲಿಂಕ್ ಮಾಡಬೇಕು. ಅಲ್ಲ, ಈಗ ಒಂದು ಹೊಸದಾಗಿ ನೀವು ಅಂತ ಕಾರ್ಯ ಮಾಡಬೇಕಂದ್ರೆ ಈಗ ಅದರಲ್ಲಿ ಏನೇನು, ಇಂತಿಷ್ಟು ದಿನ, ಎಷ್ಟು ದಿನಕ್ಕೆ ಆ ಬೆಳೆ ಬರ್ತದೆ, ಎಷ್ಟು ದಿನಕ್ಕೆ ಅದು ಸಸಿ ಮಡಿ ತಯಾರಾಗುತ್ತೆ, ಈ ತರ ದಾಖಲೆ ಮಾಡಬೇಕು. ನಾವು ಕ್ಷೇತ್ರವನ್ನು ಪರಿಶೀಲನೆ, ಬಿತ್ತನೆಯಿಂದ ಹಿಡಿದು ಅದು ಕುಯಿಲಾಗಿ ಕಟಾವಾಗಿ ಆ ಬೀಜನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋವರೆಗೂ ನಾವು ನಿಗಾವಹಿಸಬೇಕು. ಅಂದ್ರೆ ನೀವು ನಿರಂತರವಾಗಿ ಆ ತಳಿನ ಜೋಪಾನವಾಗಿ ಮಾಡ್ಕೊಂಡು ಬಂದಿರ್ತೀರಿ. ಹೌದು. ಆದ್ರೆ ಇದನ್ನ ಲೆಕ್ಕ ಇಟ್ಟಿರಲ್ಲ. ಹೌದು. ಆದ್ರೆ ಇಲ್ಲಿ ನೀವು ನಿಮ್ದೇ ಆದ ಒಂದು ಬೀಜನ ನೀವು ಹೊರ ಪ್ರಪಂಚಕ್ಕೆ ತರ್ತೀರಿ ಅಂದ್ರೆ ನೀವು ಅದರದ ಎಲ್ಲಾ ಮಾಹಿತಿನ ಆ ಒಂದು ಬೆಳೆ ಈಗ ಯಾವಾಗ ಸಸಿ ಮಡಿ ಮಾಡಿದ್ರಿ, ಮತ್ತೆ ಯಾವಾಗ ಅದ ಗಿಡನ ಮತ್ತೆ ನೀವು ನಾಟಿ ಮಾಡಿದ್ರಿ, ನಾಟಿ ಮಾಡಿದ ತಕ್ಷಣ ಎಷ್ಟು ದಿನ ತನಕ ಅದು ಇದು ಬಂತು, ಆಮೇಲೆ ಯಾವಾಗ ಅದು ಹೂ ಬಿಡ್ತು, ಮತ್ತೆ ಹೂ ಬಿಟ್ಟಮೇಲೆ ಅದು ಯಾವಾಗ ಅದು ಎಷ್ಟು ದಿನ ತಗೋತು ಭತ್ತ ಆಗ್ಲಿಕ್ಕೆ, ಮತ್ತೆ ಭತ್ತ ಬೆಳೆ ಬಂದ್ಮೇಲೆ ಕಟಾವ್ ಯಾವಾಗ ಮಾಡಿದ್ರಿ, ಇದು ಪ್ರತಿಯೊಂದು ಹಂತನೂ ನೀವು ಪ್ರತಿಯೊಂದು ಹಂತನೂ ಭತ್ತದ ಗಿಡದ ಪ್ರತಿಯೊಂದು ಹಂತ. ಹೌದು ಹೌದು. ಎಷ್ಟು ಹಂತ ಇದಾವೆ ಅದನ್ನು ಕೂಡ ಹೇಳ್ಬಿಡಿ ನಮ್ಮ ರೈತ ಬಾಂಧವರಿಗೆ. ಒಂದು ಒಂದು ಭತ್ತ ಗಿಡ ಬೆಳಿಬೇಕಂದ್ರೆ ಒಂದು ಗಿಡ ಬೆಳಿಬೇಕು ಅಂದ್ರೆ ಮೊದಲು ನಾವು ಸಸಿ ಮಡಿ ತಯಾರು ಮಾಡಬೇಕಾಗುತ್ತೆ. ಹೌದು. ಸಸಿ ಮಡಿ ತಯಾರು ಮಾಡಿ ಬೀಜೋಪಚಾರ ಮಾಡಿ ಅದನ್ನ ಸಸಿ ಮಡಿಲಿ ಬಿತ್ತನೆ ಮಾಡ್ತೀವಿ. ಹೌದು. ಬಿತ್ತನೆ ಮಾಡಿದ 25 ದಿನಗಳ ನಂತರ ಅದನ್ನ ನಾವು ನಾಟಿ ಮಾಡ್ತೀವಿ. ಇದನ್ನ ಸ್ಥಳಾಂತರ ಮಾಡ್ತೀವಿ. ಒಂದು ಸಸಿ ಮಡಿ ಮಾಡಿದ ಗದ್ದೆಗೆ ಹಾಕ್ತೀವಿ. ಹೌದು. ಅಲ್ಲಿಂದ ನಮ್ಗೆ ಇದು ನಾಟಿ ಪದ್ಧತಿ. ನಾಟಿ ಪದ್ಧತಿ ಅದು ಬಿಟ್ಟು ನಾಟಿ ಪದ್ಧತಿ ಬಿಟ್ಟು ಇನ್ನೊಂದು ಡ್ರೈ ಪದ್ಧತಿ ಇದೆ, ಬ್ರಾಡ್ಕಾಸ್ಟ್ ಪದ್ಧತಿ ಇದೆ. ಅದರಲ್ಲಿ ನೀರು ನಿಲ್ಸುವಂತ ಅವಶ್ಯಕತೆ ಇಲ್ಲ. ನೀವು ರಾಗಿ ಹೇಗ್ ಬೆಳಿತೀರಿ ಹಾಗೇನೆ ಬೆಳಿಬಹುದು. ಬಿತ್ತನೆ ಮಾಡ್ಬಿಡ್ತೀರಿ. ಹೌದು ಹೌದು. ಅದೊಂದಿದೆ. ಅದಾದ್ಮೇಲೆ ಈಗ ನಾವು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಟಿಲ್ಲರಿಂಗ್ ಸ್ಟೇಜ್, ತೆಂಡೆ ಹೊಡೆಯೋದು ಅಂತ ಹೇಳಿ. ಆ ತೆಂಡೆ ನಿಮ್ಗೆ 40 ದಿನದ ನಂತರ, 35-40 ದಿನ ನಂತರ ತೆಂಡೆ ಹೊಡೆಯಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದು ಕೆಲವೊಂದ್ ಕಡೆ ಹೊಡೆ ಬಂತು ಅಂತ ಹೇಳ್ತಾರೆ, ತೆಂಡೆ ಹೊಡೆ ಬಂತು ಅಂತ. ಅದಾದ್ಮೇಲೆ ನಿಮ್ಗೆ ಹೂವ ಬಿಡೋ ಸ್ಟಾರ್ಟ್ ಆಗುತ್ತೆ. ಹೂವ ಬಿಡೋ ಸ್ಟಾರ್ಟ್ ಹೂವ ಬಿಡೋ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೂವ ಕಾಳು ಕಟ್ಟ ಸ್ಥಿತಿಗೆ ಬರುತ್ತೆ. ಕಾಳು ಕಟ್ಟ ಹಾಲು ಉತ್ಪಾದನೆ ಆಗುತ್ತೆ. ಹೌದು. ಹಾಲಿಂದ ಮತ್ತೆ ಗಟ್ಟಿಯಾಗುತ್ತೆ, ಬೀಜ ಗಟ್ಟಿಯಾಗುತ್ತೆ. ಬೀಜ ಗಟ್ಟಿಯಾಗಿ ಅದು ಪಕ್ವತೆ ಬರುತ್ತೆ, ಪಕ್ವತೆ ಬೆಳೀತದೆ. ಬಂದಾದ್ಮೇಲೆ ಆಮೇಲೆ ನಾವು ಹಾರ್ವೆಸ್ಟಿಂಗ್ ಸ್ಟೇಜ್, ಕೊಯ್ಲುನ ಕೊಯ್ಲು ಮಾಡೋದು. ಇದು ಹಸಿರಿದ್ದು ಅದು ಕ್ರಮೇಣವಾಗಿ ಬಂಗಾರದ ಬಣ್ಣಕ್ಕೆ ಹೋಗುತ್ತೆ. ಭತ್ತದ ಗಿಡ ಆ ಬಂಗಾರದ ಬಣ್ಣಕ್ಕೆ ಹೋದ್ಮೇಲೆ ಅದು ಪಕ್ವತೆ ಆಗಿದೆ ಅಂತ ನಮ್ಗೆ ಕಟಾವ್ ಮಾಡಬಹುದು. ಕಟಾವ್ ಮಾಡಿ ನೀವು ಮೆದೆ ಹಾಕೋಬಹುದು. ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಮಳೆ ಗಿಳೆ ಬರ್ಲಿಲ್ಲ ಅಂದ್ರೆ, ಮಳೆ ಏನಾದ್ರೂ ನೀವು ಕಟಾವ್ ಮಾಡೋ ಟೈಮ್ ಅಲ್ಲಿ ಬಂದ್ರೆ ಅಲ್ಲೇನೆ ಬೀಜ ಮೊಳಕೆ ಆಗ್ಬಿಡುತ್ತೆ. ಇದ್ರಲ್ಲೇನೆ ಹೊಲದಲ್ಲೇನೆ ಇನ್ನು ಒಂದಿಷ್ಟು ಬಿದ್ದಿದ್ ಅದು ನೆಲದಲ್ಲಿ ಉಟ್ಕೊಂಡು ಅದು ಅಲ್ಲಿ ಬೇರೆ ಬಂದ್ಬಿಡುತ್ತೆ. ಹೌದು. ಹಾಗಾಗಿ ನೀವು ಅನಾಹುತ ಆಗುತ್ತದೆ. ಕರೆಕ್ಟ್ ಸಮಯವನ್ನು ನೋಡಿಕೊಂಡು ಕಟಾವ್ ಮಾಡಿ ಅದನ್ನ ಮೆದೆ ಹಾಕೊಂಡು ಬಿಸಿಲು ಬಂದ್ಮೇಲೆ, ಒಂದು ವೇಳೆ ಅದು ಆಕಸ್ಮಿಕವಾಗಿ ಈಗ ಮಧ್ಯ ಮಳೆ ಬಂದ್ಬಿಟ್ರೆ ಅದು ಬೀಜಕ್ಕೆ ಅದು ಯೋಗ್ಯತೆ ಇರಲ್ಲ. ನಾನು ಹೇಳದ್ನಲ್ಲ, ಬೀಜ ಅಲ್ಲೇ ಮೊಳಕೆ ಹೊಡೆದೋಗುತ್ತೆ. ಅದು ನಿಮ್ಮ ಅದೃಷ್ಟನೂ ಕೂಡ ಕೆಲವೊಂದ್ಸರಿ ಕಾಯುತ್ತೆ. ಅಂದ್ರೆ ನೀವು ಈಗ ತಕ್ಷಣ ಅದು ಮಳೆ ಬಂದ್ಬಿಡ್ತಪ್ಪ, ನಮ್ಗೆ ನಿರೀಕ್ಷೆ ಮಾಡಿರಲಿಲ್ಲ, ಏನ್ ಮಾಡ್ಬೇಕು ಡಾಕ್ಟರ್ ಶಾಂತರಾಜ್ ಅವರೇ? ಈಗ ಬೀಜಕ್ಕೆ ಅಂತ ಹೇಳಿ ನಾವು ಒಂದು ಊರವರು ಎಲ್ಲರೂ ಸೇರಿ ಬಿತ್ತನೆ ಮಾಡಿರ್ತಾರೆ ಅಥವಾ ನಾಟಿ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತೀನಿ ಕೇಳಿ, ಅದಕ್ಕೇನೆ ರೈತರಿಗೆ ತರಬೇತಿ ಅನ್ನೋದು ತುಂಬಾ ಮುಖ್ಯ. ಪೂರ್ವ ಜಾಗ್ರತೆ ವಹಿಸಬೇಕು, ಮುಂದಾಲೋಚನೆಗಳ ಜೊತೆ ಸಂಪರ್ಕದಲ್ಲಿರಬೇಕು. ಈಗ ಮೊನ್ನೆ ನಮ್ಗೆ ಹಿಂಗೆ ಹೇಳ್ತಿದ್ದೀನಿ, ರಾಗಿ ಬೀಜೋತ್ಪಾದನೆ ಮಾಡಿಸಿದ್ವಿ. ಹೌದು. ಇಲ್ಲೇ ಬೆಂಗಳೂರು ಸುತ್ತಮುತ್ತ. ಈಗ ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಮಳೆ ಬಂದ್ಬಿಡ್ತು, ಮಳೆ ಬಂತು, ನಿರೀಕ್ಷಿಸಿದ ಮಳೆ. ಹೌದು. ಫೋನ್ ಮಾಡಿದ್ರು, ಸರ್ ನಾವೀಗ ಕಟಾವ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನಾಳೆ ಕಟಾವ್ ಮಾಡಿಸ್ಬಿಡ್ಲ ಸರ್ ಅಂದ್ರು. ಬೇಡಪ್ಪ, ಇನ್ನು 5 ದಿನ ನೀನು ಕಟಾವ್ ಮಾಡ್ಸಕ್ ಹೋಗ್ಬೇಡ. ಈಗ ಅಕಸ್ಮಾತ್ ಅವತ್ ಕಟಾವ್ ಮಾಡಿಸಿದ್ರೆ ಅವರು ಮಳೆ ಏನ್ ಮಾಡ್ತೀನಿ, ಮತ್ತೆ ಬೀಜ ಎಲ್ಲ ಮುಗಿತಲ್ಲ, ಬೀಜ ಒಣಸಕ್ ಬರೋದಿಲ್ಲ. ಅಟ್ಲೀಸ್ಟ್ ನೀವು ಕಟಾವ್ ಮಾಡಿದ್ರೆ ಬೀಜ ಹೊಲದಲ್ಲಿ ಇದ್ರೆ ಒಂದಷ್ಟು ನಾವು ಸೇವ್ ಮಾಡ್ಕೋಬಹುದು, ಅದನ್ನೇನು ತೊಂದರೆ ಆಗಲ್ಲ. ಕಟಾವ್ ಮಾಡ್ಬಿಟ್ಟು ನೀವು ಹೊಲದಲ್ಲಿ ಇದ್ದಾಗ ಅದು ಮಳೆ ಬಂದ್ರೆ ತುಂಬಾ ಲಾಸ್ ಆಗುತ್ತೆ. ಹಾಗಾಗಿ ರೈತರ ಜೊತೆ, ವಿಜ್ಞಾನಿಗಳ ಜೊತೆ ಅಥವಾ ನಿಮ್ಮ ಸುಧಾರಿತ ರೈತರ ಜೊತೆ ಸಂಪರ್ಕದಲ್ಲಿರಬೇಕು. ಅಲ್ಲ, ಈಗ ನೀವು 5 ದಿನ ಅದು ಅಲ್ಲೇ ಇರ್ಲಿ, ನೀವು ಕಟಿಂಗ್ ಮಾಡಬೇಡಿ, ಹಾರ್ವೆಸ್ಟ್ ಮಾಡಬೇಡಿ ಅಂತ ಇದ್ರೆ ಮುಂದೆ ಏನಾಗ್ಬೇಕು ಅದು? ಇಲ್ಲ, ಈಗ ನಾವು ಫಸ್ಟ್ ಮೊದಲು ಏನ್ ಮಾಡ್ಬೇಕು, ಏನು ನಾವು ಜಾಗ್ರತೆ ವಹಿಸಬೇಕು ಅಂದ್ರೆ, ಈಗಿರೋ ಪರಿಸ್ಥಿತಿನಲ್ಲಿ ನಾವು ಆದಷ್ಟು ಆ ಬೆಳೆನ ಉಳಿಸ್ಕೊಳ್ಳಕ್ಕೆ ಟ್ರೈ ಮಾಡಬೇಕು. ಬೆಳೆ ಉಳಿಸ್ಕೊಳ್ಳಕ್ಕೆ ಟ್ರೈ ಮಾಡಬೇಕು. ನೀವು ಬೀಜದ ವಿಚಾರ ನೀವು ಇಲ್ಲಿ ಮರ್ತು ಬಿಡೋದೇ ಇಲ್ಲಿ, ಬೀಜದ ವಿಚಾರ ಆಮೇಲೆ ನೋಡೋಣ. ಫಸ್ಟ್ ಈಗ ಈ ತರ ಒಂದು ಬೆಳೆನಾದ್ರೂ ಸಿಗ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ರೈತರಿಗೆ ಅದು ಲಾಸ್ ಆಗಬಾರ್ದು. ಏನಾದ್ರು ಮಾಡಿದ್ರು ಅದು ಬೆಳೆ 4-5 ತಿಂಗಳಿಂದ ನೀವು ಜೋಪಾನವಾಗಿ ಮಾಡ್ಕೊಂಡು ಬಂತ ಒಂದು ಬೆಳೆ. ಹೌದು. ಇದು ನೀವು 2-3 ದಿನದಲ್ಲಿ ನಾಶ ಆಗುತ್ತೆ ಅಂದ್ರೆ, ನಾವು ಆದಷ್ಟು ಜಾಗ್ರತೆ ವಹಿಸಿ ಅದನ್ನ ಲಾಸ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಅದೇ ಬೆಳೆನಾದ್ರೂ ಕಾಪಾಡ್ಕೋಬೇಕು ಅಂತ. ಹೌದು ಹೌದು, ಇದು ಒಂದು. ಈ ಮತ್ತೆ ಮುಂದಕ್ಕೆ ಹೋಗೋಣ. ಈಗ ಸುಧಾರಿತ ಬೀಜೋತ್ಪಾದನೆಯಲ್ಲಿ ಸಮುದಾಯ ರೈತರ ಅವಶ್ಯಕತೆಗಳು ಏನೇನಿದಾವೆ, ಮತ್ತೆ ಇದರಿಂದ ಬೀಜೋತ್ಪಾದನೆ ಅನುಕೂಲಗಳೇನಾಗ್ತವೆ, ಸಮುದಾಯ ಆಧಾರಿತ ಬೀಜೋತ್ಪಾದನೆ ಅನುಕೂಲ ಏನು, ಮತ್ತೆ ಈ ರೈತಾಪಿ ವರ್ಗದ ಮೇಲೆ ಪರಿಣಾಮ ಏನಾಗುತ್ತೆ, ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡೋಣ. ಈಗ ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಪರಿಕಲ್ಪನೆ ಹಲವಾರು ಪ್ರಯೋಜನಗಳನ್ನ ಹೊಂದಿದೆ. ಒಂದೇನು, ಸುಧಾರಿತ ತಳಿಗಳು ಹಳ್ಳಿಯಲ್ಲಿಯೇ ಲಭ್ಯತೆ ಆಗ್ತವೆ. ನೀವು ಎಲ್ಲೂ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಸಿಗುತ್ತಂತೆ, ಬೆಂಗಳೂರಲ್ಲಿ ಸಿಗುತ್ತಂತೆ, ಮಂಡ್ಯದಲ್ಲಿ ಸಿಗುತ್ತಂತೆ ಅಂತ ದೂರದ ಊರುಗಳಿಗೆ ಹೋಗೋ ಬದಲು ನೀವು ಹಳ್ಳಿಯಲ್ಲಿಯೇ ಸುಧಾರಿತ ತಳಿಗಳ ಬೀಜಗಳನ್ನು ಉತ್ಪಾದನೆ ಮಾಡ್ಕೊಳ್ತೀರಿ. ಅಂದ್ರೆ ನಿಮ್ಗೆ ಬೀಜ ಹಳ್ಳಿಲೇ ಸಿಗುತ್ತೆ, ಪಕ್ಕದಲ್ಲೇ ಸಿಗುತ್ತೆ, ನೀವು ಹೋಗೋ ಅವಶ್ಯಕತೆ ನಿಮ್ಗೆ ವೆಚ್ಚ ಕಡಿಮೆ ಆಗುತ್ತೆ, ಬೀಜ ತರೋ ವೆಚ್ಚ ಕಡಿಮೆ ಆಗುತ್ತೆ, ಓಡಾಡೋ ಟೈಮ್ ಕೂಡ ನಿಮ್ಗೆ ಸೇವ್ ಆಗುತ್ತೆ. ಇದು ಒಂದು ಸುಧಾರಿತ ಸಮುದಾಯ ಆಧಾರಿತ ಬೀಜೋತ್ಪಾದನೆಯ ಒಂದು ಒಳ್ಳೆ ದಾರಿ. ಅದಾದ್ಮೇಲೆ ಮತ್ತೆ ರೈತರಿಗೆ ಬೀಜ ಸಾಮಗ್ರಿಗಳ ಬೀಜಗಳನ್ನ ಅವೈಲೇಬಿಲಿಟಿ ಅಂತ ಹೇಳಿ ಮಾಡ್ಕೊಳ್ಳೋದು ಖಾತ್ರಿ ಆಗುತ್ತೆ. ಈಗ ನಮ್ಮ ಹತ್ರನೇ ಈಗ ನೋಡಿ, ಒಂದು ಊರಿನಲ್ಲಿ ಬೀಜ ಬೆಳೆದಿದ್ವಿ, ಇದು ಒಂದು ಹಳ್ಳಿಲಿ ರೈತರು ಕೇಳ್ತಾರೆ ಇಲ್ಲಿದೆ ಅಂತ, ಅವ್ರಿಗೆ ಖಾತ್ರಿ ಇರುತ್ತೆ. ನಾವು ಬೀಜಕ್ಕೆ ಆ ಕಡೆ ಈ ಕಡೆ ತಡ್ಕೊಳ್ಳೋದು. ಹೌದು, ಅದು ಒಂದು. ಅದಾದ್ಮೇಲೆ ಮತ್ತೆ ವಿಕೇಂದ್ರೀಕೃತ ಬೀಜ ಉತ್ಪಾದನೆ. ವಿಕೇಂದ್ರೀಕೃತ ಅಂದ್ರೆ ಡಿಸೆಂಟ್ರಲೈಸೇಷನ್, ಅಂದ್ರೆ ನಾವು ಹಳ್ಳಿಲೇ ಬೀಜ ಉತ್ಪಾದನೆ ಮಾಡ್ಕೊಂಡು ಹಳ್ಳಿಲೇ ಬೀಜನ ಕೊಳ್ಕೊಳ್ಳೋದು ಮತ್ತೆ ಅಲ್ಲೇ ಮಾರಾಟ ಮಾಡೋದು. ಈಗ ನೀವು ಈ ಕೃಷಿ ಇಲಾಖೆ ಅಥವಾ ಈಗ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯ ಇಂತ ಕಡೆ ಬೀಜ ಲಭ್ಯತೆ ಇದೆ ಅನ್ನೋದು ಕೂಡ ನೀವು ಮಾಹಿತಿ ಒದಗಿಸಿದ್ರೆ ಅವಶ್ಯಕತೆ ಇರುವಂತ ರೈತರುಗಳಿಗೆ ಅಥವಾ ಬೇರೆಯವರು ಇದನ್ನ ನಿಮ್ಮ ಅಲ್ಲಿ ಸಂಪರ್ಕಕ್ಕೆ ಬಂದು ಈ ಬೀಜನ ತಗೊಂಡು ಮತ್ತೆ ಉಳಿದವರಿಗೆ ಕೊಡ್ತಾರೆ. ಹೌದು, ಖಂಡಿತವಾಗಿ. ರೈತರಿಗೂ ಕೂಡ ಇದರಿಂದ ಏನು ಪ್ರಮಾಣಿತ ಬೀಜ ಅಂತ ಹೇಳಿದ ತಕ್ಷಣ ಅದು ಸ್ವಲ್ಪ ಜಾಸ್ತಿ ದರ ಇರಬಹುದು. ಹೌದು, ಹೌದಲ್ಲ. ಸೊ ಅದಕ್ಕಾಗಿ ರೈತರಿಗೂ ಕೂಡ ಹಣಕಾಸಿನ ಒಂದು ಆದಾಯ ಬರುತ್ತೆ. ಆದಾಯ ಬರುತ್ತೆ, ಕರೆಕ್ಟ್. ನೀವು ಖಂಡಿತ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ಅದೇ ತರ ಮತ್ತೆ ನಾನು ಹೇಳಿದೆ ಇನ್ನೊಂದು, ನೀವು ಕಡಿಮೆ ಬೆಲೆಯಲ್ಲಿ ಇದು ಬೀಜನ ಮಾರಾಟ ಕೂಡ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ವೆಚ್ಚ ಕಡಿಮೆ, ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಆಗಿ ಬೀಜನ ಹೊತ್ಕೊಂಡು ಹೋಗಿ ಬೆಂಗಳೂರಿಗೆ ಹಾಕಂಗಿಲ್ಲ, ಬೇರೆ ಕಡೆ ಹಾಕಂಗಿಲ್ಲ, ವೆಚ್ಚ ಕಡಿಮೆ ಆಗುತ್ತೆ. ವೆಚ್ಚ ಕಡಿಮೆ ಆದಾಗ ನಮಗೆ ಉತ್ಪಾದನೆ ವೆಚ್ಚ ಕಡಿಮೆ ಆದಾಗ ರೈತರಿಗೆ ಕಡಿಮೆ ದರದಲ್ಲಿ ಬೀಜನ ಮಾರಾಟ ಮಾಡಬಹುದು. ಅದು ಒಂದು. ಅದಾದ್ಮೇಲೆ ಮತ್ತೆ ಸಂಪನ್ಮೂಲ ರಹಿತ ಬಡ ರೈತರು ಇರ್ತಾರೆ, ಸ್ಮಾಲ್ ಅಂಡ್ ಅತಿ ಸಣ್ಣ ಸಣ್ಣ ರೈತರು, ಕಡಿಮೆ ಭೂಮಿ ತಗೊಂತವ್ರು, ಅರ್ಧ ಎಕರೆ ಕಾಲು ಎಕರೆ ಬೀಜನ ಮಾರುಕಟ್ಟೆ ದರದಲ್ಲಿ ಕೊಂಡುಕೊಳ್ಳೋದು ತುಂಬಾ ಸಾಮರ್ಥ್ಯ ಇರಲ್ಲ. ಹಾಗಾಗಿ ನೀವು ಹಳ್ಳಿಯಲ್ಲಿ ಪಕ್ಕದಲ್ಲೇ ಇದ್ರೆ ವೆಚ್ಚ ಕಡಿಮೆ ಇರುತ್ತೆ ನಿಮಗೆ ಬೀಜದ ವೆಚ್ಚ. ಬೀಜದ ವೆಚ್ಚ ಕಡಿಮೆ ಆದಾಗ ರೈತರು ಕೊಂಡ್ಕೊಳ್ಳೋದ್ರಲ್ಲಿ ತೊಂದರೆ ಇರಲ್ಲ. ಮತ್ತೆ ಇನ್ನೊಂದು, ಬಾಹ್ಯ ಬೀಜಗಳ ಮೂಲ ಅಂದ್ರೆ ಹೊರಗಡೆ ಹೋಗಿ ನಾವು ಬೀಜನ ತಗೊಳ್ಳುವಂತ ಅವಶ್ಯಕತೆಗಳು ಇಲ್ಲಿ ಆಗಲ್ಲ. ಯಾಕೆಂದ್ರೆ ನಾವು ಇಲ್ಲೇ ನಮ್ಮ ಹತ್ರನೇ ಹಳ್ಳಿಯಲ್ಲಿ ಬೀಜ ಸಿಗುತ್ತೆ, ಅವರ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗುತ್ತೆ. ಅವಲಂಬನೆ ಕಡಿಮೆ ಆಗಿ ಮತ್ತೆ ನಕಲಿ ಬೀಜ ಮಾರಾಟ ಕಡಿಮೆ ಆಗುತ್ತೆ ನೋಡಿ. ಅದು ಒಂದು ಇದು ಸಮುದಾಯ ಆಧಾರಿತ ಬೀಜಲಿಗೆ. ಯಾಕೆಂದ್ರೆ ಮಾರ್ಕೆಟ್ ನಲ್ಲಿ ನಕಲಿ ಬೀಜಗಳ ಹಾವಳಿನೂ ಕೂಡ ಇದೆ. ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ಬೋದು, ಪೇಪರ್ ಅಲ್ಲಿ ಓದಿರ್ಬೋದು, ಯಾವ್ದೋ ಒಂದು ವೆರೈಟಿ ಅಂತ ಯಾವ್ದೋ ಒಂದು ತಳಿ ಅಂತ ಕೊಟ್ಟಿರ್ತಾರೆ, ಆ ತಳಿ ಅರೆ ಇರೋದೇ ಇಲ್ಲ, ಯಾವ್ದೋ ಬೇರೆ ಇರುತ್ತೆ. ಇವು ನಕಲಿ ಬೀಜಗಳು. ಅಂದ್ರೆ ಇವ್ರದ್ದು ಲಾಭ ಮಾಡೋ ಒಂದು ಉದ್ದೇಶನೇ ಇಟ್ಕೊಂಡು ಹೀಗೆ ಮಾಡ್ತಾರೆ. ಹೌದು ಹೌದು, ಮಾರ್ಕೆಟ್ ನಲ್ಲಿ ಅಮಾಯಕ ರೈತರು ಬಲಿಯಾಗ್ತಾರೆ ಈ ತರದ್ರಲ್ಲಿ. ಹಾಗಾಗಿ ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಮಾಡಿದ್ರೆ ನಿಮ್ಗೆ ತಳಿ ಯಾವ್ದು ಅಂತ ನಿಮ್ಗೆ ಖಾತ್ರಿ ಇರುತ್ತೆ, ಅದರ ಗುಣಮಟ್ಟ ಖಾತ್ರಿ ಇರುತ್ತೆ. ಯಾಕೆಂದ್ರೆ ಇಲ್ಲಿ ವಿಜ್ಞಾನಿಗಳು ಕೂಡ ಇದು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಹೌದಪ್ಪ, ಇದು ಸರಿ ಇದೆ ಅಂತ ಹೇಳ್ತಾರೆ, ಪಾಸ್ ಮಾಡ್ತೀವಿ. ಹಾಗೆ ಮತ್ತೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಬೀಜದ ಮಾರಾಟವನ್ನ ಬೀಜದ ವ್ಯಾಪಾರವನ್ನ ಹೆಚ್ಚು ಮಾಡುತ್ತೆ. ಈಗ ಗ್ರಾಮದಲ್ಲೇ ಬೀಜ ವ್ಯಾಪಾರ ಆದ್ರೆ ಆ ಗ್ರಾಮೀಣ ಭಾಗದ ಆರ್ಥಿಕತೆ ಕೂಡ ವೃದ್ಧಿಯಾಗುತ್ತೆ, ಹೆಚ್ಚಾಗುತ್ತೆ. ಹೌದು ಅಲ್ವಾ? ಈ ಗ್ರಾಮದಲ್ಲೇ ನಾವು ಬೀಜ ಮಾರಾಟ ಮಾಡ್ತಿದೀವಿ ಅಂದ್ರೆ ಅದು ಗ್ರಾಮೀಣ ಆರ್ಥಿಕತೆ ಅಂದ್ರೆ ಇಲ್ಲೇ ಕೊಂಡ್ಕೊಳ್ತೀವಿ, ಇಲ್ಲೇ ದುಡ್ಡು ಇರುತ್ತೆ, ಮತ್ತೆ ಅದು ಇನ್ನೊಂದ್ ಕಡೆ ಎಲ್ಲ ಒಂದು ಇನ್ವೆಸ್ಟ್ ಮಾಡ್ತೀವಿ, ಹಾಗಾಗಿ ಆರ್ಥಿಕತೆ ಕೂಡ ಉತ್ತೇಜನ ಆಗುತ್ತೆ. ಈ ಒಂದು ಹೊಸ ಪದ್ಧತಿ ಈಗ ಏನು ಉದ್ಯಮವಾಗಿ ಹಳ್ಳಿಗೆ ಹಳ್ಳಿನೇ ನೀವು ಬೀಜೋತ್ಪಾದನೆಗೆ ತೊಡಗಿಸಿಕೊಳ್ಳ್ರಿ ಅಂತ ರೈತರಿಗೆ ಮುಂದೆ ಪ್ರೋತ್ಸಾಹ ಕೊಡ್ತಿರಲ್ಲ, ಇದು ಮುಂದಾಲೋಚನೆ ಇಟ್ಕೊಂಡೇ ಮಾಡ್ತೀರಿ ತಾವು. ಈಗ ರೈತರು ಕೂಡ ಈಗ ತರಬೇತಿ ಕೊಟ್ಟು ಅವರನ್ನು ತಯಾರು ಮಾಡಿರ್ತೀರಿ. ಹೌದು, ಈಗ ಬೀಜನು ಕೂಡ ನೀವೇ ಖರೀದಿ ಮಾಡುವ ವ್ಯವಸ್ಥೆನೂ ವ್ಯವಸ್ಥೆ ಆ ಒಂದು ವ್ಯವಸ್ಥೆ ಕೂಡ ಇದೆ. ನಾವೇ ಬೀಜೋತ್ಪಾದನೆ ಮಾಡಿಸಿ ಆ ರೈತರು ಎಷ್ಟು ನಾವು ಮಾರಬಹುದು ಅನ್ನೋ ಒಂದು ಅಷ್ಟೊಂದು ಇಟ್ಕೊಂಡು ಉಳಿದಿದ್ದೇನಾದ್ರೂ ಜಾಸ್ತಿ ಬೀಜೋತ್ಪಾದನೆ ಇದ್ರೆ ನಾವು ತಗೊಂಡು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಇಲಾಖೆಗೆ ನಾವು ಒದಗಿಸಿಕೊಡ್ತೀವಿ. ಹಾಗಾಗಿ ಇಲ್ಲಿ ಬೀಜ ಯಾವತ್ತು ಉಳಿಯಲ್ಲ, ಮಾರಾಟ ಅಂತೂ ಆಗುತ್ತೆ. ಹಾಗಾಗಿ ರೈತರ ಆರ್ಥಿಕತೆ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಬೀಜದ ವೆಚ್ಚ ದರ ಜಾಸ್ತಿ ಇರೋದ್ರಿಂದ ರೈತರಿಗೆ ಲಾಭ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಈ ಉದ್ಯಮನ ಸಮರ್ಥವಾಗಿ ನೀವು ಬಳಸ್ಕೊಂಡಂಗೆ. ಹೌದು, ಹಳ್ಳಿಯಲ್ಲಿ ಆರಂಭ ಮಾಡಿದಂತ ಕೃಷಿ ಉದ್ಯಮನ. ಹೌದು ಹೌದು, ಯಾಕೆಂದ್ರೆ ಬೀಜ ಉದ್ಯಮ ಅನ್ನೋದು ಕೋಟ್ಯಾಂತರ ರೂಪಾಯಿ ಉದ್ಯಮ ಇದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಎಲ್ಲಾ ಖಾಸಗಿ ಕಂಪನಿಗಳಿಗೆ. ಅಲ್ಲ ಡಾಕ್ಟರ್ ಶಾಂತರಾಜ್ ಅವರೇ, ಪಾಪ ಬಡ ರೈತರಿಗೆ ಇದು ಒಳ್ಳೆ ಯೋಚನೆ ಇದು. ಹೌದು ಹೌದು, ಯಾಕಂದ್ರೆ ತಮ್ಮನ್ ತಾವು ತಮ್ಮ ಹೊಲನೇ ತಾವು ಬೆಳೆತಿರೋ ಕೃಷಿನೇ ಕೂಡ ಉದ್ಯಮ ಅಂತಾನೆ ಅವ್ರಿಗೆ ಗೊತ್ತಿರಲ್ಲ. ಉದ್ಯಮ ಅಂತ ಇದು ನೀವು ಮಾಡಬಹುದು, ಉದ್ಯಮ ಅಂತ ಮಾಡ್ಕೊಂಡು ಹೋದ್ರೆ ಹತ್ತಾರು ಅವಕಾಶಗಳು. ನೀವು ಇವನ್ ಸಾಧ್ಯವಾದ್ರೆ ನೀವು ರಫ್ತುನು ಕೂಡ ಮಾಡಬಹುದಲ್ಲ ಒಂದು ಬೆಳೆನ. ಆದ್ರೆ ನೀವು ಅಧಿಕೃತವಾಗಿ ನೀವು ಸರ್ಟಿಫೈಡ್ ಸೀಡ್ಸ್ ಅಂತ ನೀವು ವಿಚಾರ ಮಾಡಿ ನೀವು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಸರ್ಕಾರದ ವತಿಯಿಂದ ಆದ್ರೆ ಆ ರೈತರು ತೀರಾ ಕ್ಷಣಾರ್ಧದಲ್ಲಿ ಅವರು ಯಾವುದೇ ಮಟ್ಟದ ಹಣಕಾಸಿನ ಆದಾಯವನ್ನು ಗಳಿಸಬಹುದು. ಹೌದಲ್ಲ? ಹೌದು ಹೌದು. ಇದನ್ನ ರೈತರು ಯೋಚನೆ ಮಾಡಬೇಕು. ರೈತರುಗಳು ಏನೇ ಮಾಡಿದ್ರು ಒಂದು ಉದ್ಯಮದ ರೀತಿ ಯೋಚನೆ ಮಾಡಬೇಕು, ಯಾಕಂದ್ರೆ ಕೃಷಿ ಅನ್ನೋದು ಒಂದು ಉದ್ಯಮ. ಹೌದು. ಬಟ್ ನಮ್ಮಲ್ಲಿ ಏನಾಗಿದೆ, ಭೂ ಇಳುವಳಿ ಕಡಿಮೆ ಇರೋದ್ರಿಂದ. ಭೂ ಇಳುವಳಿ ಕಡಿಮೆ ಇರೋದು ಅದು ಒಂದಲ್ಲ, ಈಗ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಬಹಳ ಜನರಿಗೆ ಕಾಳಜಿ ವಹಿಸ್ತಿಲ್ಲ, ಮತ್ತೆ ಸೌಲಭ್ಯಗಳು ಸ್ವಲ್ಪ ಕಡಿಮೆ. ಈಗ ಹಳ್ಳಿಯಲ್ಲಿ ತಮಗ್ ಬೇಕಾದಷ್ಟು ಬೆಳೆನ ಬೆಳ್ಕೋತಾ ಇರ್ತಾರೆ, ತನ್ನ ಪಾಡಿಗೆ ತಾನು ಬೆಳೀತಾರೆ ಮತ್ತೆ ಬರ್ತದೆ. ಹೌದು ಹೌದು. ಆದ್ರೆ ಅದು ಮುತುವರ್ಜಿ ವಹಿಸಿ ಬಾಳ್ತಾ ಇಲ್ಲ. ಮುತುವರ್ಜಿ ವಹಿಸಿ ಸುಮ್ಮನೆ ಹಿಂಗೆ ಬರ್ತದೆ. ಏನು ಬೀಜನ ಸಮಯಕ್ಕೆ ತಕ್ಕಾಗಿ ಹಾಕ್ತಾರೆ, ಮತ್ತೆ ಅದೇ ಬೆಳೆ ಬರ್ತದೆ ಮತ್ತೆ ಕಟಾವ್ ಮಾಡ್ಕೊಂಡು ಉಪಯೋಗಿಸ್ತಾರೆ. ಅದು ಒಂದ್ ನಡೆದು ಬಿಡ್ತದೆ. ನಡೆದು ಬಿಡುತ್ತೆ. ಏ ನಡೀತದಲ್ಲ ಅಂತ ಹೇಳಿ ವಿಚಾರ ಮಾಡೋದಲ್ಲ. ನೋಡಿ, ಉದ್ಯಮ ಇದೆ ಸಾಕು, ನಿಮ್ಗೆ ಉದ್ಯೋಗ ಇಲ್ಲ ಮತ್ತೆ ನಮ್ಮ ಹತ್ರ ಆದಾಯ ಇಲ್ಲ ಅಂತ ಒಂದು ಈ ಒಂದು ಕೊರಗನ್ನ ನೀವು ಕಳ್ಕೋಬಹುದಲ್ಲ. ಇಲ್ಲಿ ಖಂಡಿತವಾಗಿ ಕಳ್ಕೋಬಹುದು. ಮತ್ತೆ ಇಲ್ಲಿ ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆಯಲ್ಲಿ ಈ ಗ್ರಾಮ ಬೀಜವನ್ನ ಒಂದು ಗ್ರಾಮವನ್ನೇ ಬೀಜದ ಉದ್ಯಮವಾಗಿ ನಾವು ಅಭಿವೃದ್ಧಿ ಪಡಿಸಬಹುದು. ಮತ್ತೆ ಇಲ್ಲಿ ಎಸ್ ಎಚ್ ಜಿ ಅಂತ ನೀವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಇರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೊತ್ತಿರಬಹುದು, ಸ್ವಸಹಾಯ ಸಂಘಗಳು. ಹೌದೌದು. ಈ ಸ್ವಸಹಾಯ ಸಂಘಗಳಿಗೂ ಕೂಡ ಇದು ಹೂಡಿಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಯಾಕೆಂದ್ರೆ ಅವರು ಹಣಕಾಸು ವ್ಯವಹಾರ ಮಾಡ್ತಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಹೌದು, ಸ್ವಸಹಾಯ ಸಂಘಗಳು. ಹೌದೌದು. ಆ ಸ್ವಸಹಾಯ ಸಂಘಗಳು ಏನ್ ಮಾಡಬಹುದು, ಈಗ ಯಾವ್ದೋ ಒಂದು ಗ್ರಾಮದಲ್ಲಿ ಬೀಜ ಉತ್ಪಾದನೆ ಮಾಡ್ತಿದ್ದಾರೆ, ಆ ಬೀಜನ ಕೊಂಡ್ಕೊಂಡು ಅವರೇ ಮಾರಾಟ ಮಾಡಬಹುದು, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ. ಹೌದು. ಮತ್ತೆ ಇಲ್ಲಿ ರೈತರಿಗೆ ದುಡ್ಡು ಹೋಗುತ್ತೆ, ಬೆಳೆದವರಿಗೆ, ಬೀಜ ಉತ್ಪಾದನೆ ಮಾಡಿದವರಿಗೆ. ಹೌದು. ಸ್ವಸಹಾಯ ಸಂಘಗಳಿಗೂ ಕೂಡ ಇದು ಹೂಡಿಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಯಾಕೆಂದ್ರೆ ಅವರು ಹಣಕಾಸು ವ್ಯವಹಾರ ಮಾಡ್ತಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಹೌದು. ಸ್ವಸಹಾಯ ಸಂಘಗಳು. ಹೌದೌದು. ಆ ಸ್ವಸಹಾಯ ಸಂಘಗಳು ಏನ್ ಮಾಡಬಹುದು, ಈಗ ಯಾವ್ದೋ ಒಂದು ಗ್ರಾಮದಲ್ಲಿ ಬೀಜ ಉತ್ಪಾದನೆ ಮಾಡ್ತಿದ್ದಾರೆ, ಆ ಬೀಜನ ಕೊಂಡ್ಕೊಂಡು ಅವರೇ ಮಾರಾಟ ಮಾಡಬಹುದು, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ. ಹೌದು. ಮತ್ತೆ ಇಲ್ಲಿ ರೈತರಿಗೆ ದುಡ್ಡು ಹೋಗುತ್ತೆ, ಬೆಳೆದವರಿಗೆ, ಬೀಜ ಉತ್ಪಾದನೆ ಮಾಡಿದವರಿಗೆ. ಹೌದು. ಅದರಿಂದ ಇಲ್ಲಿ ಈ ಸ್ವಸಹಾಯ ಸಂಘಗಳು ಕೂಡ ಒಂದು ಬೀಜ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬಹುದು. ನೋಡಿ ನೋಡಿ ನೋಡಿ. ಹಾಗಾಗಿ ಇಲ್ಲಿ ರೈತರಿಗೂ ಅನುಕೂಲ, ಮತ್ತೆ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯವರಿಗೂ ಕೂಡ ಅನುಕೂಲ. ಹಾಗಾಗಿ ಈ ಒಂದು ಸಮುದಾಯದ ಬೀಜೋತ್ಪಾದನೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. ಮತ್ತೆ ಇಲ್ಲಿ ಸಾಮಾಜಿಕ ಬದ್ಧತೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ರೈತರಲ್ಲಿ. ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಆ ಸಾಮಾಜಿಕ ಬದ್ಧತೆ ಯಾವ ತರ, ನಾವು ಬೀಜನ ಬೇರೆಯವರಿಗೆಲ್ಲ ಮಾರ್ತಿದೀವಿ, ನಾವು ಗುಣಮಟ್ಟದ ಬೀಜವನ್ನು ಉತ್ಪಾದನೆ ಮಾಡಬೇಕು, ಆ ಬದ್ಧತೆ ಇರಬೇಕು. ಯಾಕೆಂದ್ರೆ ಕೆಲವು ರೈತರುಗಳು, ನಾವು ಅಷ್ಟು ತರಬೇತಿ ಇಲ್ಲದೆ ಇದ್ದವರು, ಹೆಂಗೋ ಬೆಳೆದ್ರಾಯ್ತು, ಹೆಂಗೋ ಓದ್ರಾಯ್ತು, ಬಂದಿದ್ದಾಯ್ತು ಅನ್ನೋ ತರ ಇರ್ತಾರೆ. ಹಾಗಾಗಿ ನಾವು ಬೀಜವಾಗಿ ನಾವು ಇದನ್ನು ಬೆಳಿಬೇಕು ಅಂದ್ರೆ ಬದ್ಧತೆ ಇರಬೇಕು, ರೈತರು ಒಂದು ಮುತುವರ್ಜಿ ವಹಿಸಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಾಮಾಜಿಕ ಬದ್ಧತೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಡಾಕ್ಟರ್ ಸಾಂತರಾಜ್ ಅವರೇ, ಈಗ ಕಡೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ಇತರ ಸಂಸ್ಥೆಗಳ ಸಂಪರ್ಕಗಳು ಉದ್ಯಮ ಪ್ರಗತಿಗೆ ಹೇಗೆ ಸಹಕಾರಿಯಾಗ್ತವೆ ಈ ಒಂದು ಸಮುದಾಯ ಆಧಾರಿತ ಬೀಜೋತ್ಪಾದನೆಯಿಂದ? ಹೌದು. ಈಗ ನೋಡಿ, ಈಗ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಬರೀ ರೈತರು ಒಬ್ಬರೇ ಮಾಡಕ್ಕಾಗಲ್ಲ, ಯಾಕೆ ಅಂದ್ರೆ ಅವರಿಗೆ ತರಬೇತಿ ಬೇಕು. ಹೌದು. ಬೀಜೋತ್ಪಾದನೆ ಮಾಡೋದಕ್ಕೆ ತರಬೇತಿ ಆದ್ಮೇಲೆ ಬೆಳೀತಾರೆ, ಬೀಜೋತ್ಪಾದನೆ ಮಾಡಿದ್ರು ಅದನ್ನ ಮಾರಾಟ ಮಾಡೋದು ಹೇಗೆ, ಮತ್ತೆ ಅದಕ್ಕೆ ಅಗತ್ಯ ಸಲಕರಣೆಗಳು ಅಂದ್ರೆ ಸಾಮಗ್ರಿಗಳು ಬೇಕು. ಈಗ ಮೂಲ ಫಸ್ಟ್ ಬೀಜೋತ್ಪಾದನೆ ಮಾಡಬೇಕು ಅಂದ್ರೆ ಮೂಲ ಬೀಜ ಬೇಕು. ಆ ಮೂಲ ಬೀಜನ ಯಾರು ಕೊಡ್ತಾರೆ, ಕೃಷಿ ವಿಶ್ವವಿದ್ಯಾನಿಲಯ ಮತ್ತೆ ಕೃಷಿ ಸಂಶೋಧನಾ ಕೇಂದ್ರಗಳು, ಇವ್ರ ಜೊತೆ ನೀವು ಒಂದು ಸಂಪರ್ಕ ಇಟ್ಕೋಬೇಕು ಫಸ್ಟ್. ಅದಾದ್ಮೇಲೆ ನಿಮ್ಗೆ ಮೂಲ ಬೀಜ ಸಿಕ್ತು, ಬೀಜೋತ್ಪಾದನೆ ಮಾಡಿದ್ರಿ, ವಿಜ್ಞಾನಿಗಳು ಬಂದು ಎಲ್ಲ ನಿಮ್ಮ ಕ್ಷೇತ್ರವನ್ನು ಪರಿಶೀಲನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಬೀಜನ ಕೊಯ್ಲಿಗೆ ಬಂತು, ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆ ಮಾಡಬೇಕು ಅಂದ್ರೆ ನಮಗೆ ಸಂಸ್ಕರಣಾ ಘಟಕಗಳ ಜೊತೆ ಸಂಪರ್ಕ ಇರಬೇಕು. ಬೀಜ ಸಂಸ್ಕರಣಾ ಘಟಕಗಳು ಎಲ್ಲಾ ವಿಶ್ವವಿದ್ಯಾನಿಲಯಗಳು ಇರ್ತವೆ, ಸಂಶೋಧನಾ ಕೇಂದ್ರಗಳಲ್ಲೂ ಇರ್ತವೆ, ಇವನ್ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಈ ಸಂಸ್ಕರಣಾ ಘಟಕಗಳು ಇದಾವೆ, ಅದನ್ನ ಸಂಪರ್ಕ ಇಟ್ಕೋಬೇಕು. ಸಂಸ್ಕರಣಾ ಘಟಕ ಏನಕ್ಕೆ ಅಂದ್ರೆ ಆ ಬೀಜದ ಗುಣಮಟ್ಟವನ್ನು ಮತ್ತೆ ಜಾಸ್ತಿ ಮಾಡಬೇಕು. ಹಾಗಾಗಿ ಸಂಸ್ಕರಣಾ ಘಟಕಗಳು ಅದಾದ್ಮೇಲೆ ನಿಮ್ಗೆ ಪ್ರೊಸೆಸಿಂಗ್ ಆಯ್ತು, ನಿಮ್ಗೆ ಬೀಜ ಪ್ಯಾಕಿಂಗ್ ಆಯ್ತು, ಈಗ ಲೇಬಲಿಂಗ್ ಇವೆಲ್ಲ ಮಾಡಬೇಕು, ಬೀಜ ವಿಶ್ಲೇಷಣೆ ಮಾಡಬೇಕು, ಬೀಜ ಪರೀಕ್ಷಾಲಯಕ್ಕೆ ಹೋಗಿ ನಿಮ್ಮ ಬೀಜಗಳ ಉತ್ಪಾದನೆ ಮಾಡಿರುವಂತಹ ಬೀಜಗಳನ್ನ ಟೆಸ್ಟ್ ಮಾಡಿಸಬೇಕು. ಹಾಗೆ ನಮ್ಗೆ ಟೆಸ್ಟಿಂಗ್ ಮಾಡೋದಕ್ಕೆ ಸೀಡ್ ಟೆಸ್ಟಿಂಗ್ ಲ್ಯಾಬೋರೇಟರಿ, ಬೀಜ ಪರೀಕ್ಷಾ ಕೇಂದ್ರ ಕೃಷಿ ಇಲಾಖೆಗಳಲ್ಲೂ ಇದೆ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲೂ ಇದೆ, ಅಲ್ಲಿ ಹೋಗಿ ಅದೊಂದು ಸಂಪರ್ಕ ಇರಬೇಕು ನಿಮ್ಗೆ. ಅದಾದ್ಮೇಲೆ ಲೇಬಲಿಂಗ್ ಇವೆಲ್ಲ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿನ ಪ್ರಮಾಣನ ಸಂಸ್ಥೆ ಏನಿರ್ತವೆ, ನಮ್ಮ ಪ್ರಮಾಣೀಕರಣ ಸಂಸ್ಥೆ, ಬೀಜದ ಅವಧಿ ಅದೆಲ್ಲ ಮೈಲೆಲ್ಲ ಅದ್ರಲ್ಲಿ ಕೊಡ್ತಾರೆ, ಸೀಡ್ ಟೆಸ್ಟಿಂಗ್ ಲ್ಯಾಬೋರೇಟರಿ. ಹೌದು ಹೌದು. ಅದಾದ್ಮೇಲೆ ನಿಮ್ದು ಪ್ಯಾಕಿಂಗ್ ಆಯ್ತು, ಈಗ ಅದನ್ನ ಮಾರಾಟ ಮಾಡಬೇಕು. ಮಾರಾಟ ಮಾಡೋದಕ್ಕೆ ಯಾವ್ಯಾವ ಲಿಂಕ್ ಯಾರನ್ನ ಸಂಪರ್ಕ ಮಾಡಬೇಕು? ಒಂದು ನೀವೇ ಮಾರಾಟ ಮಾಡಬಹುದು ಹಳ್ಳಿಗಳಲ್ಲೇ, ನಿಮ್ಮ ಹತ್ರ ಜಾಸ್ತಿ ಇದೆ ಅನ್ಕೊಳ್ಳಿ. ಈಗ ಎಫ್ ಪಿ ಒ ಅಂತ ಇದೆ, ರೈತ ಉತ್ಪಾದಕ ಸಂಘಗಳು, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಅವರು ಕೂಡ ಎಲ್ಲಾ ನಮ್ಮ ಬೇಸಾಯಕ್ಕೆ ಏನೇನು ಬೇಕು, ಇದರಿಂದ ಹಿಡಿದು ಏನು ನಿಮ್ಮ ಬೀಜದಿಂದ ಹಿಡಿದು ಗೊಬ್ಬರಗಳಿಂದ ಹಿಡಿದು ಎಲ್ಲ ಮಾರಾಟ ಮಾಡುವಂತ ಅವಕಾಶಗಳಿದಾವೆ ಅವರಿಗೆ. ಅವರು ಸರ್ಕಾರ ಒಂದು ಇದರಲ್ಲಿ ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಮಾರಾಟ ಮಾಡೋ ಹಕ್ಕುಗಳು ಕೂಡ ಇರ್ತವೆ. ಹಾಗಾಗಿ ನೀವು ಎಫ್ ಪಿ ಒಗಳನ್ನ, ರೈತ ಉತ್ಪಾದಕ ಸಂಘಗಳನ್ನ ಈಗ ಹೋಬಳಿ ಲೆವೆಲ್ ಅಲ್ಲಿ ಒಂದೊಂದು ಎಫ್ ಪಿ ಒ ಮಾಡಬೇಕು ಅನ್ನೋ ತರ ಇದೆ. ಹಾಗಾಗಿ ನೀವು ಎಫ್ ಪಿ ಒಗಳನ್ನ ನೀವು ಸಂಪರ್ಕದಲ್ಲಿ ಇಟ್ಕೊಂಡ್ರೆ ನಿಮ್ಮ ಎಫ್ ಪಿ ಒ ಇಲ್ಲದೆ ಹೋದಲ್ಲಿ ಎಲ್ಲಿ ಇರಬಹುದು ಎಫ್ ಪಿ ಒ? ಕೆಲವು ಕಡೆ ಎಲ್ಲ ಕಡೆ ಇಟ್ಕೊಳ್ತೀನಿ, ಮುಂದಾಗಬಹುದು, ಮುಂದಾಗಬಹುದು, ಮತ್ತೆ ನೀವು ತೊಂದರೆ ಇಲ್ಲ. ನೀವು ಬೀಜ ಮಾರಾಟ ಮಾಡೋದಕ್ಕೆ ಹಲವಾರು ಸಂಪರ್ಕಗಳಿದೆ. ಒಂದು ನಾನು ಹೇಳದಂಗೆ ವಿಶ್ವವಿದ್ಯಾನಿಲಯಗಳಿಗೂ ಕೂಡ ನೀವು ಬೀಜಗಳನ್ನ ಕೊಡಬಹುದು, ಕೃಷಿ ವಿಜ್ಞಾನ ಕೇಂದ್ರ ಕೊಡಬಹುದು, ಕೃಷಿ ಇಲಾಖೆಗಳಿಗೆ ಕೊಡಬಹುದು, ಮತ್ತೆ ಕೃಷಿ ಸಂಶೋಧನಾ ಕೇಂದ್ರಗಳಿಗೂ ಕೊಡಬಹುದು. ಆಯ್ತು ಡಾಕ್ಟರ್ ಶಾಂತರಾಜು ಸಿ ಎಸ್ ಅವರೇ, ಪ್ರಸ್ತುತ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಬೆಂಗಳೂರಿನ ಪ್ರಾದೇಶಿಕ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ನಮ್ಮ ರೈತ ಬಾಂಧವರಿಗೆ ಸಮುದಾಯ ಆಧಾರಿತ ಬೀಜ ಉತ್ಪಾದನೆ, ಬೀಜ ಉತ್ಪಾದನೆಯ ಅವಕಾಶಗಳು, ಉದ್ಯಮ ಮಾಡಲಿಕ್ಕೆ ಅವಕಾಶಗಳು, ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ಕೊಟ್ಟರೆ, ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಾಂತರಾಜು ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ದಯವಿಟ್ಟು ಕೊಡೋಣ. ನನ್ನ ಸಂಪರ್ಕ ಸಂಖ್ಯೆ 9008749131, ಪುನಃ 9008749131. ಈ ಒಂದು ಸಂಪರ್ಕದ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರೂ ಪರಿಹರಿಸ್ಕೋಬಹುದು. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮುದಾಯ ಆಧಾರಿತ ಬೀಜೋತ್ಪಾದನೆ ಪ್ರಯೋಜನ ಕುರಿತು ಡಾಕ್ಟರ್ ಶಾಂತರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮುಳುಬಾಗಿಲು ತಾಲೂಕು ಕವತನಹಳ್ಳಿಯ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಅಂದುಳ್ಳ ಬಾಗಿಲಿಗೆ ಚಂದುಳ್ಳ ತೇವಿಟಿಗೊಡ್ಡೆ, ಚಂದುಳ್ಳ ತೇವಿಟಿಗೊಡ್ಡೆ, ಕಾಯ ಹೊಂಬಾಳೆ ಕಳಸೋಡೆ, ಬಾಡಲಿ ತೋಳ್ಮ್ಯಾಗ್ಲ ಮಾ ಕುದುರೆ ಮಾರಿ ನನಗವೆ ಕುದುರೆಗೆ ಜೀನ ನನಗವೆ ಕಳೆದ